ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಹೈನು ಹೊನ್ನು ಸರಣಿಯಲ್ಲಿ ನಾವು ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಪ್ರತಿ ಗುರುವಾರ ಹೈನು ಹೊನ್ನು ಸರಣಿಯ ವಿವಿಧ ಸಂಚಿಕೆಗಳನ್ನು ಆಲಿಸಿಕೊಂಡು ಬರ್ತಾ ಇದ್ದೀರಿ. ಈ ಸಂಚಿಕೆಗಳಲ್ಲಿ ಪ್ರಸಾರ ಆಗಿರುವಂತಹ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿಕೊಂಡು, ಆ ರಸಪ್ರಶ್ನೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಯಾರು ಸರಿಯಾಗಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೋ ಅಂಥವರಿಗೆ ಬಹುಮಾನವನ್ನು ನೀಡಲಾಗುತ್ತೆ. ಆ ಒಂದು ಸಂಚಿಕೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮೊಂದಿಗೆ ಇರುವಂಥವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಕೂಡ ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ. ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ತಮಗೊಂದು ಸಣ್ಣ ಮಾಹಿತಿ. ಅದೇನು ಅಂತ ಹೇಳಿದರೆ, ನಾವು ಕೇಳುವಂತಹ 3 ಪ್ರಶ್ನೆಗಳಿಗೆ ತಪ್ಪಿಲ್ಲದ ಹಾಗೆ ಯಾರು ಉತ್ತರವನ್ನು ನೀಡ್ತಾರೋ ಅಂಥವರನ್ನು ನಾವು ಇವತ್ತು ಗೆದ್ದಿದ್ದಾರೆ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಅಂಥವ್ರಿಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಒಂದು ಬಹುಮಾನವನ್ನು ಕೂಡ ಕೊಡಲಾಗುತ್ತೆ. ಆ ಒಂದು ಬಹುಮಾನವನ್ನು ಮುಂದಿನ ದಿವಸಗಳಲ್ಲಿ ನಾವು ಕೊಡಲಾಗುತ್ತೆ. ಅದಕ್ಕಾಗಿ ತಾವು ತಮ್ಮ ಸಂಪರ್ಕ ಸಂಖ್ಯೆಯನ್ನು ನಮಗೆ ನೀಡಬೇಕು. ಇನ್ನು ಈ ಚಳಿಗಾಲದಲ್ಲಿ ನಾವು ಇದ್ದೇವೆ. ಈ ಚಳಿಗಾಲದಲ್ಲಿ ನಮ್ಮ ಜಾನುವಾರುಗಳನ್ನು ಹೇಗೆ ನಾವು ಸಂರಕ್ಷಣೆಯನ್ನು ಮಾಡಬೇಕು, ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇವೆ. ಇದೀಗ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಈಗ ನಾವು ರಸಪ್ರಶ್ನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಚಳಿಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಮ್ಮ ಹೈನುಗಾರರಿಗೆ, ಕೃಷಿಕರಿಗೆ ಒಂದು ಸಣ್ಣ ಮಾಹಿತಿಯನ್ನು ಮಾಡಿಕೊಡಿ. ಸರ್, ನಮಸ್ಕಾರ ಎಲ್ಲರಿಗೂ. ತಾವೀಗಾಗಲೇ ತಿಳಿಸಿದ ಹಾಗೆ ಚಳಿಗಾಲದಲ್ಲಿ ಕೂಡ ಜಾನುವಾರುಗಳಿಗೆ ವಿವಿಧ ರೀತಿಯಾದಂಥ ತೊಂದರೆಗಳು ಬಾಧಿಸ್ತವೆ. ಹೇಗೆ ನಾವು ಚಳಿಗಾಲಕ್ಕೆ ತಕ್ಕಂಗೆ ಮಾರ್ಪಾಡುಗಳನ್ನು ಮಾಡಿಕೊಡ್ತೇವೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಾಗಿರ್ಬೋದು, ನಮ್ಮ ಆಹಾರ ಕ್ರಮದಲ್ಲಾಗಿರ್ಬೋದು, ಅಥವಾ ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಳ್ತೇವೆ. ಅದೇ ರೀತಿಯಾದಂಥ ಕೆಲವಾರು ಮಾರ್ಪಾಡುಗಳನ್ನು ಜಾನುವಾರುಗಳು ಕೂಡ ಅಪೇಕ್ಷಿಸುತ್ತವೆ, ಮತ್ತು ಅವುಗಳಿಗೆ ಮಾಡಿಕೊಡುವುದು ಅವುಗಳ ಉತ್ಪಾದನಾ ದೃಷ್ಟಿಯಿಂದ ಬಹಳ ಸೂಕ್ತ. ಈ ನಿಟ್ಟಿನಲ್ಲಿ ಹೇಳೋದಾದರೆ, ಜಾನುವಾರುಗಳು ವಿಶೇಷವಾಗಿ ಹೈನುರಾಸುಗಳು ಅಥವಾ ಈ ಹಾಲಿನ ಉತ್ಪಾದನೆಯನ್ನು ಮಾಡತಕ್ಕಂಥ ಹಸುಗಳಿರ್ಬೋದು, ಮತ್ತು ಮಾಂಸಕ್ಕಾಗಿ ಸಾಕಾಣಿಕೆ ಮಾಡತಕ್ಕಂಥ ಕುರಿ ಮೇಕೆಗಳು, ಮೊಟ್ಟೆ ಉತ್ಪಾದನೆಗೆ ಸಾಕುವಂಥ ಕೋಳಿಗಳು, ಮಾಂಸ ಉತ್ಪಾದನೆಗೆ ಬಳಸ್ತಕ್ಕಂಥ ಬ್ರಾಯ್ಲರ್ ಕೋಳಿಗಳು, ಈ ಎಲ್ಲ ಜಾನುವಾರುಗಳಲ್ಲಿ ಕೂಡ ಚಳಿಗಾಲದಲ್ಲಿ ವಿವಿಧ ರೀತಿಯ ಮಾರ್ಪಾಡುಗಳು ದೇಹದಲ್ಲಿ ಆಗ್ತವೆ. ಈ ದೇಹದ ಮಾರ್ಪಾಡುಗಳಿಗೆ ಅನುಗುಣವಾಗಿ ನಾವು ನಮ್ಮದೇ ಆದಂಥ ಒಂದು ಕೆಲವಾರು ನಿರ್ವಹಣಾತ್ಮಕ ವಿಧಾನಗಳ ಮೂಲಕ ಅವುಗಳಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸ್ಕೊಡ್ಬೇಕಾಗ್ತದೆ. ಸೊ ಒದಗಿಸ್ಕೊಟ್ಟಾಗ ಅವುಗಳ ಉತ್ಪಾದನಾ ಸಾಮರ್ಥ್ಯ ಅಥವಾ ಉತ್ಪಾದನಾ ಮಟ್ಟವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಪ್ರಪ್ರಥಮವಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವು ಭೌತಿಕವಾಗಿ ನಾವು ಅವುಗಳಿಗೆ ಚಳಿ ತಾಗದಂತೆ, ಹೆಚ್ಚಿನ ತಾಪಮಾನ ಶೀತ ಅವುಗಳಿಗೆ ತಾಗದಂತೆ ಕ್ರಮವನ್ನು ವಹಿಸಬಹುದು. ಅಥವಾ ಕೆಲವು ಆಹಾರದಲ್ಲಿನ ನಿರ್ವಹಣೆಯ ಮೂಲಕ, ಆಹಾರದ ಪೋಷಕಾಂಶಗಳಲ್ಲಿ ಕೆಲವಾರು ಮಾರ್ಪಾಡುಗಳನ್ನು ಮಾಡುವುದರ ಮೂಲಕ ಅವುಗಳ ದೇಹದ ತಾಪಮಾನವನ್ನು ಹೆಚ್ಚಾಗುವಂತೆ ಮಾಡಿ ಚಳಿಗೆ ಹೊಂದ್ಕೊಳ್ಳುವಂತೆ ಮಾಡಬಹುದು. ಹೀಗೆ ಒಂದಷ್ಟು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಖಂಡಿತ. ಹೇಮಂತ್ ಗೌಡ್ರ ಏನ ಹೇಳಲಿಕ್ಕೆ? ಇದಕ್ಕೆ ಸೇರಿಸಿದಂಗೆ ಒಂದ್ ಸ್ವಲ್ಪ ಬೆಚ್ಚಿಗಿರೋಂತಹ ನೀರ್ನ ಕೊಡೋ ಅಂತದ್ದು ಒಳ್ಳೇದು. ಕುಡಿಲಿಕ್ಕೆ ತುಂಬಾ ಥಂಡಿ ಇರೋದ್ರಿಂದ ಬೆಚ್ಚಿಗಿರೋ ನೀರ್ನ ಕೊಡೋ ಅಂತದ್ದು ಒಳ್ಳೇದು. ಮತ್ತೆ ಈ ಕಾಲದಲ್ಲಿ ತುಂಬಾ ಥಂಡಿ ಇರೋದ್ರಿಂದ ಗಾಯಗಳು ವಾಸಿ ಆಗೋದು ಅಥವಾ ಮಾಯದು ನಿಧಾನ. ಹಾಗಾಗಿ ಒಂದ್ ಸ್ವಲ್ಪ ಮಾಯದೇ ಇಲ್ದೇ ಇದ್ದಾಗ ಏನಾಗುತ್ತೆ, ಮತ್ತೆ ಮತ್ತೆ ಗಾಯ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಆಯಿಂಟ್ಮೆಂಟ್ ಗಳು ಅಥವಾ ಅವ್ರ ಮನೆಗಳಲ್ಲೇ ದೊರೆಯತಕ್ಕಂತ ಅರಿಶಿನ ಆಗ್ಬೋದು ಅಥವಾ ಟಿಂಚರ್ ಆಗ್ಬೋದು, ಒಂದ್ ಎರಡರಿಂದ ಮೂರು ಸತಿ ಪ್ರತಿದಿನ ಸ್ವಚ್ಛ ಮಾಡಿ ಹಚ್ಚ ಅಂತದನ್ನ ಮಾಡಬೇಕಾಗುತ್ತೆ. ಹೀಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈ ಚಳಿಗಾಲದಲ್ಲಿ ಅನುಸರಿಸಬೇಕಾಗುತ್ತೆ. ನೇರವಾಗಿ ನಾವು ರಸಪ್ರಶ್ನೆಗೆ ಹೋಗೋಣ, ಆನಂತರ ಮಧ್ಯದಲ್ಲಿ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡೋಣ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ. ಕೇಳುಗರೆ, ತಾವು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಕರೆಯನ್ನ ಮಾಡಬೇಕು. ಕರೆಯನ್ನ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289 ಮತ್ತೊಂದು ಸಂಖ್ಯೆ 245-258. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ: 246-289 ಇದು ಒಂದು ಸಂಖ್ಯೆ, ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕೋಡ್ ಸಂಖ್ಯೆ 0-8-1-7-2. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು, ಊರು ಹೇಳಿ. ಈಶ್ವರಹಳ್ಳಿಯಿಂದ ಭಾರತಿ. ಭಾರತಿ ಅವ್ರಿಗೆ ಪ್ರಶ್ನೆ ಕೇಳೋಣ ನೇರವಾಗಿ. ಭಾರತಿ ಅವರೇ, ದೇಶ ನಮ್ಮ ಹೈನುರಾಸುಗಳಲ್ಲಿ ವಿಶೇಷವಾಗಿ ಅಥವಾ ಜಾನುವಾರುಗಳಲ್ಲಿ ಅತಿ ಹೆಚ್ಚಾಗಿ ಬಾಧಿಸುವ ಕ್ಯಾನ್ಸರ್ನ ವಿಧ ಯಾವುದು? ಯಾವ ಕ್ಯಾನ್ಸರ್ ಹೆಚ್ಚು ಬಾಧಿಸುತ್ತದೆ? ಕ್ಯಾನ್ಸರ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ವಿ ನಾವು, ಯಾವ್ಯಾವ ತರದ ಕ್ಯಾನ್ಸರ್ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ಹಾಸನ ಭಾಗದಲ್ಲಿ ಇರುವಂತಹ ಜಾನುವಾರುಗಳಿಗೆ ಬರ್ತಕ್ಕಂಥ ಕ್ಯಾನ್ಸರ್ ಯಾವುದು ಅನ್ನುವಂಥದ್ದನ್ನ ಒತ್ತಿ ಹೇಳಲಾಗಿತ್ತು. ಉತ್ತರ ಹೇಳ್ತೀರಾ? ಪ್ರತಿ ವಾರ ಕೇಳಬೇಕು. ನಾವು 3 ತಿಂಗಳಿಗೆ ಒಂದ್ಸಾರಿ ಮಾಡ್ತೀವಿ ರಸಪ್ರಶ್ನೆ ಕಾರ್ಯಕ್ರಮವನ್ನ. ಈ 3 ತಿಂಗಳ ಅವಧಿಯಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿರ್ತಾರ, ಅದೇ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಮುಂದಿನ ಕರೆಗೆ ಹೋಗೋಣ ನಾವು. ಮಾಡ್ದೆ ಸರ್, ಮಾತಾಡ್ಬೇಕು ಈಗ ಗೊತ್ತಿದ್ರೆ ಏನಾರ ಹೇಳ್ಬೋದು ಅಂತ ಮಾಡ್ದೆ. ನಾನು ಹೋದ ವಾರ ಕೇಳ್ಕೊಂಡಿದ್ದೆ, ಹಂಗಾಗಿ ಮಾಡ್ದೆ ಸರ್. ಆಯ್ತು, ಧನ್ಯವಾದ ಭಾರತಿ ಅವರೇ. ಆತ್ಮೀಯ ಕೇಳುಗರೆ, ನಾವು ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ ಇದಾಗಿರುತ್ತೆ. ಇಲ್ಲಿ ನೀವು ಭಾಗವಹಿಸಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246-289, ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕೋಡ್ ಸಂಖ್ಯೆ 0-8-1-7-2. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್, ನಾವು ಪೇಟೆ ಅರ್ಕಲ್ಗೋಡು ಪೇಟೆ ಮಾಚಿಕೊಂಡಿದ್ದೆ. ಸಂಗಮ್ ಟೈಲರ್ ಸರ್. ಸಂಗಮ್ ಟೈಲರ್. ಸಂಗಮ್ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ಆಕಾಶ ಬಂದವರಿಗೆ ಡಾಕ್ಟರ್ಗೆಲ್ಲ ವಂದನೆಗಳು ಸರ್. ಆಯ್ತು, ಶುಭಾಶಯಗಳು ಸರ್. ಪ್ರಶ್ನೆ ಕೇಳೋಣ ನಿಮಗೆ. ಹಾಂ ಕೇಳಿ ಸರ್. ಸಂಗಮ್ ಅವರೇ, ಹಾಸನದಲ್ಲಿ ಹೆಚ್ಚಾಗಿ ನಮ್ಮ ಜಾನುವಾರುಗಳಲ್ಲಿ ಕಂಡು ಬರತಕ್ಕಂತ ಕ್ಯಾನ್ಸರ್ ಯಾವುದು? ಬೇರೆ ಬೇರೆ ಬೇರೆ ಬೇರೆ ತರದ ಕ್ಯಾನ್ಸರ್ ಇರುತ್ತೆ. ಮನುಷ್ಯರಲ್ಲಿ ಹೇಗೆ ಕ್ಯಾನ್ಸರ್ ರೋಗ ಬರುತ್ತೋ ಬೇರೆ ಬೇರೆದು, ಹಾಗೆ ಮೇವಿನಲ್ಲಿ ಅಲ್ಲ ಅಲ್ಲ, ಯಾವ ಯಾವ ಕ್ಯಾನ್ಸರ್, ಯಾವ ಅಂಗವನ್ನ ಬಾಧಿಸ್ತಕ್ಕಂತ ಕ್ಯಾನ್ಸರ್ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ. ಗೊತ್ತಿಲ್ವಾ? ಮತ್ತೆ ನೀವು ಅರ್ಕಲುಗೂಡು ಅಂತ ಅಂದ್ರಿ, ಆ ಪ್ರದೇಶದಲ್ಲಿ ಸಾಕಷ್ಟು ನಾಟಿ ಜಾನುವಾರುಗಳಿದಾವೆ, ಅವುಗಳಲ್ಲಿ ನೀವು ಗಮನಿಸಿರ್ತೀರಿ ಈ ಒಂದು ಕ್ಯಾನ್ಸರ್ ನ ಸಾಮಾನ್ಯವಾಗಿ ನೋಡಿರ್ತೀರಿ ನೀವು? ನಮ್ ಕಡೆ ಆತರ ಕ್ಯಾನ್ಸರ್ ಯಾವ್ದು ಕಂಡಿಲ್ಲ ಸರ್. ನಮ್ಮ ಪೇಟೆ ಮಚ್ಕೊಡ್ನಲ್ಲಿ ನಿಮ್ ಕಡೆ ಅರ್ಕಲುಗೂಡಲ್ಲೆಲ್ಲ ಒಂದ್ ಸ್ವಲ್ಪ ಎತ್ತುಗಳೆಲ್ಲ ಜಾಸ್ತಿ, ಓರಿಗಳು ಜಾಸ್ತಿ, ಈ ಕಡಿಮೆ ಸಾರೆ ಎಲ್ಲ ಬರಿಗಳು ಸಾಕಿದೆ ಆಗಿದೆ. ನಿಮ್ಮ ಹೆಸರ ಸಂಗಮ್ ಅಂತನ? ಸರ್ ನಾನು ಟೈಲರ್, ನನ್ನ ಮಗನ ಹೆಸರು ಸಂಗಮ್ ಟೈಲರ್ ಅಂತ ಇಟ್ಕೊಂಡು, ನನ್ನ ಮಗ ಇಂಡಿಯನ್ ಆರ್ಮಿ ಕ್ಲರ್ಕ್ ಆಗಿದ್ದಾನೆ, ಅದರಿಂದ ಅವನ ಹೆಸರನ್ನೇ ನಾನು ಅಂಗಡಿಗೆ ಇಟ್ಕೊಂಡಿದ್ದೀನಿ ಸರ್. ನಿಮ್ಮ ಹೆಸರೇನು? ಶಶಿಕುಮಾರ್ ಅಂತ. ಶಶಿಕುಮಾರ್, ಆಯ್ತು ಶಶಿಕುಮಾರ್, ನಾವು ಮುಂದಿನ ಕರೆಗೆ ಹೋಗ್ತೀವಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಗೆ ಹೋಗುವ ಮುನ್ನ ಇದಕ್ಕೊಂದು ಉತ್ತರ ನಾವೇ ಹೇಳ್ಬಿಡೋಣ, ಯಾಕಂದ್ರೆ ಇಬ್ರು ಪ್ರಯತ್ನ ಮಾಡಿದ್ರು. ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು, ಯಾಕಂದ್ರೆ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಉತ್ತರ ಹೇಳೋದಕ್ಕಿಂತ ಮೊದಲು ಇನ್ನೊಬ್ರು ಕರೆ ಮಾಡಿದ್ರು, ನೋಡೋಣ, ಒಂದು ಮೂರನೇ ಚಾನ್ಸ್ ತಗೊಬಿಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾನು ಹಾಸನಿಂದ ಪದ್ಮಾ. ಕಾಲು ಬಾಧೆ ರೋಗ ಸರ್? ಅಲ್ಲ ಪದ್ಮಾ, ನೀವು ಹಾಸನದಿಂದನಾ? ಹೌದು ಸರ್, ನಾನು ರೇಡಿಯೋ ಕೇಳ್ತಿದ್ದೆ, ಕಾಲು ಬಾಧೆ ರೋಗ ಅನ್ಕೊಂಡಿದ್ದೀನಿ ಮಧುಸೂದನ್ ಸರ್. ಅಲ್ಲ ಅಲ್ಲ, ನಾವು ಕೇಳಿರೋದು ಕ್ಯಾನ್ಸರ್, ಯಾವ ಕ್ಯಾನ್ಸರ್ ಹೆಚ್ಚಾಗಿ ಜಾನುವಾರುಗಳಲ್ಲಿ ಕಂಡು ಬರುತ್ತೆ ಅಂತ. ಪದ್ಮಾ ಅವರೇ, ಅದು ಕಾಯಿಲೆ ನೀವು ಹೇಳ್ತಾ ಇರೋದು ಕಾಲುಬಾಯಿ ರೋಗದ ಬಾಧೆ ಹೇಳ್ತಾ ಇದ್ದೀರಿ, ಅದು ವೈರಾಣುವಿಂದ ಬರುವಂತ ಒಂದು ಕಾಯಿಲೆ. ನಾವು ಕೇಳ್ತಾ ಇರೋದು ಇಲ್ಲಿ ನಮ್ಮ ಜಾನುವಾರುಗಳಲ್ಲಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಬಾಧಿಸುವ ಕ್ಯಾನ್ಸರ್ ಯಾವುದು ಅಂತ, ಯಾವ ಅಂಗವನ್ನ ಬಾಧಿಸುವ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನು ನಿಮ್ಗೊಂದು ಕ್ಲೂ ಕೊಡೋದಾದ್ರೆ, ಇವು ಎತ್ತಲ್ಲಿ ಕಂಡು ಬರುತ್ತೆ ಈ ಒಂದು ಕ್ಯಾನ್ಸರ್ ಎತ್ತುಗಳ. ಅಲ್ಲ ಅಲ್ಲ ಅಲ್ಲ ಸರ್, ಗೊತ್ತಿಲ್ಲ ಸರ್, ನಾನು ಕಾಲು ಬಾಧೆ ರೋಗ ಅನ್ಕೊಂಡೆ. ಇಲ್ಲ ಕ್ಷಮಿಸ್ಬಿಡಿ, ಇರ್ಲಿ ಪದ್ಮಾ, ಕ್ಷಮಿಸಂತದ್ದು ಏನಿಲ್ಲ, ಎಲ್ರಿಗೂ ಎಲ್ಲವೂ ಗೊತ್ತಿರಬೇಕು ಅಂತ ಏನಿಲ್ಲ. ಇಲ್ಲ ಸರ್, ನಾನು ಸಾಮಾನ್ಯ ರೇಡಿಯೋ ಕೇಳ್ತಾ ಇರ್ತೀನಿ, ಅದಕ್ಕೆ ಕಾಲು ಬಾಧೆ ರೋಗ ಅನ್ಕೊಂಡ್ಬಿಟ್ಟೆ. ಏನ್ ಕೆಲಸ ಮಾಡ್ತೀರಾ ಪದ್ಮಾ ಅವರು? ನನ್ ಮನೆ ಟೈಲರಿಂಗ್ ಮಾಡ್ತೀನಿ. ಟೈಲರಿಂಗ್ ಮಾಡ್ತೀರಾ? ಆಯ್ತು, ರೇಡಿಯೋ ಕೇಳ್ತಾ ಇರಿ. ಆಯ್ತು ಸರ್, ನಮಸ್ತೆ. ಕರೆ ಮಾಡ್ತಾ ಇರಿ, ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಗೂ ಸರ್ ಶುಭಾಶಯಗಳು. ಹೇಳದ್ ಮರ್ತುಬಿಟ್ಟು ಎಲ್ರಿಗೂ, ಸಿಬ್ಬಂದಿ ವರ್ಗದವ್ರ ಎಲ್ಲರಿಗೂ, ಆಯ್ತು, ಅಲ್ಲಿ ಡಾಕ್ಟರ್ ಇದಾರೆ ಅವ್ರಿಗೆ, ಪ್ರೋಗ್ರಾಮ್ ನಡೆಸ್ಕೊಡೋರ್ಗೆ, ಕೇಳೋರ್ಗೆ, ಹೇಳೋರ್ಗೆ ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು, ನಿಮ್ಗೂ ಕೂಡ ಶುಭಾಶಯಗಳು. ನಾವು ಮುಂದಿನ ಕರೆಗೆ ಹೋಗ್ತೀವಿ ಪದ್ಮಾ ಅವರೇ. ಆಯ್ತು ಸರ್, ನಮಸ್ತೆ. ನಮಸ್ತೆ. ಮುಂದಿನ ಕರೆಗೆ ಹೋಗೋದಕ್ಕಿಂತ ಮೊದಲು ಈ ಪ್ರಶ್ನೆಗೆ ಉತ್ತರವನ್ನ ಹೇಳಿ, ನಂತರ ನಾವು ಬೇರೆ ಕರೆಯನ್ನ ಸ್ವೀಕಾರ ಮಾಡೋಣ. ಇದು ಕೊಂಬು ಕ್ಯಾನ್ಸರ್ ಅಂತ ಅನ್ನಂತದ್ದು, ಅಂದ್ರೆ ಕೊಂಬುಗಳಿಗೆ ಕಣ್ಣಿನ ಕ್ಯಾನ್ಸರ್ ಅಂತ ಅನ್ನಂತದ್ದು. ಇದ್ರ ಜೊತೆಗೆ ಕೊಂಬಿನ ಕ್ಯಾನ್ಸರ್ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ನಮ್ಮ ಹಾಸನ ಪ್ರದೇಶದಲ್ಲಿ ಸುತ್ತಮುತ್ತ ಇರತಕ್ಕಂತ ಹಸುಗಳಲ್ಲಿ, ನಾಟಿ ಹಸುಗಳಲ್ಲಿ ಕೊಂಬು ಕ್ಯಾನ್ಸರ್ ಮತ್ತೆ ಎಲ್ಲಾ ತರ ಹಸುಗಳಲ್ಲೂ ಕಣ್ಣಿನ ಕ್ಯಾನ್ಸರ್ ಜಾಸ್ತಿ, ಹೆಚ್ಚಾಗಿ ಕಣ್ಣಿನ ಕ್ಯಾನ್ಸರ್ ಈ ಭಾಗದಲ್ಲಿ ಕಾಡ್ತಾ ಇದೆ. ಈಗ ನೀವು ವಿಜ್ಞಾನಿಗಳಾಗಿಯೂ ಕೂಡ ಯಾಕೆ ಸಾಮಾನ್ಯವಾಗಿ ಈ ಕಣ್ಣಿನ ಕ್ಯಾನ್ಸರ್ ನಮ್ಮ ಹಸನ ಭಾಗದಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? ಮೋಸ್ಟ್ಲಿ ಅದಕ್ಕೆ ಮುಖ್ಯ ಕಾರಣ ಈ ಮಿಶ್ರತಳಿ ನಾವು ಏನು ಮಾಡಿದೀವಿ, ಅದು ಮಿಶ್ರತಳಿಯ ಬೇರೆ ತಳಿ ಅಥವಾ ಹೊರದೇಶದ ತಳಿಯ ರಕ್ತದ ಅಂಶ, ಅಥವಾ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಅವುಗಳದ್ದು ಅಂಶ ಜಾಸ್ತಿ ಆದಂಗಾದಂಗೆ ಈ ನಮ್ಮ ನಾಟಿ ತಳಿಗಳಲ್ಲಿ ಆ ಅಂಶ ಸೇರಿದಾಗ ಕಣ್ಣಿನ ಕ್ಯಾನ್ಸರ್ ಆಗಂಥದ್ದು ಜಾಸ್ತಿ, ಅದು ಮಿಶ್ರತಳಿ ಪರಿಣಾಮದಿಂದಲೇ ಆಗುವಂಥದ್ದು ಜಾಸ್ತಿ. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಹಾಸನ ಎರಡನೇ ಸ್ಥಾನದಲ್ಲಿದೆ ಹಸುಗಳು ಮತ್ತು ದನಗಳ ಡೆನ್ಸಿಟಿ ಅಂತ, ಸಾಂದ್ರತೆ ಜಾಸ್ತಿ ಇದೆ. ಸಾಕಾಣಿಕೆ ಅಂತ ಅಂದ್ರೆ ಈಗ ನಮ್ಗೆಲ್ಲ ಗೊತ್ತು, ಮಿಶ್ರತಳಿನೇ ಹೆಚ್ಚಾಗಿ ಸಾಕುವುದು. ಈ ನಾಟಿ ತಳಿಗಳನ್ನ ಕಡಿಮೆ ಮಾಡಿಬಿಟ್ಟಿದೆ, ಸಾಕ್ತಾ ಇಲ್ಲ, ಹಾಲಿಗೂ ಸಾಕ್ತಾ ಇಲ್ಲ, ಕೆಲಸ ಅಂತೂ ಇಲ್ವೇ ಇಲ್ಲ. ಹಂಗಾಗಿ ಹೆಚ್ಚಾಗಿ ಮಿಶ್ರತಳಿ ಇರೋದ್ರಿಂದ ಹೆಚ್ಚಾಗಿ ಇದು ಕಾಡ್ತಾ ಇರಬಹುದು ಅನ್ನುವಂಥದ್ದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ಈಶ್ವರಪ್ಪ ಅಂತ ಸರ್, ಬೇಲೂರು ತಾಲೂಕು ಗೋಲೂರಿಂದ. ಈಶ್ವರಪ್ಪ ಅವರು, ಈಶ್ವರಪ್ಪ ಅವರಿಗೆ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಸರ್ ಹೊಸ ವರ್ಷದ ಶುಭಾಶಯಗಳು, ಕೇಳುವವರಿಗೆಲ್ಲ, ನಿಮ್ಮ ಸಿಬ್ಬಂದಿ ವರ್ಗಕ್ಕೆಲ್ಲ ಶುಭಾಶಯಗಳು. ಈಶ್ವರಪ್ಪ ಅವರೇ, ನಿಮಗೆ ನೇರವಾಗಿ ಪ್ರಶ್ನೆ ಕೇಳೋಣ. ಕೇಳಿ ಸರ್. ಈಶ್ವರಪ್ಪ ಅವರೇ, ರೇಬಿಸ್ ಒಂದು ಮಾರಣಾಂತಿಕವಾದಂತ ಕಾಯಿಲೆ, ಈ ಕಾಯಿಲೆಯಿಂದ ಸಾವು ಸಂಭವಿಸ್ತದೆಯೋ ಇಲ್ವೋ? ಸಾವು ಸಂಭವಿಸಲ್ಲ ಸರ್. ಸಂಭವಿಸಲ್ವಾ? ನೋಡಿ, ರೇಬಿಸ್ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದೀವಿ. ನಾನು ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತಿದ್ದೀನಿ. ಹೌದೌದು, ಹೌದು, ರೇಬಿಸ್, ರೇಬಿಸ್ ಕಾಯಿಲೆ. ಇದು ಮಾರಣಾಂತಿಕ ಕಾಯಿಲೆ ಸರ್, ಇಂಜೆಕ್ಷನ್ ಮಾಡಿಸ್ತಾ ಇದ್ರೆ. ನೀವು ಉತ್ತರ ತಪ್ಪಾಗಿ ಹೇಳಿದಿರಾ, ಉತ್ತರವನ್ನ ತಪ್ಪಾಗಿ ಹೇಳಿದಿರಿ. ಇಂಜೆಕ್ಷನ್ ಮೊದಲೇ ವರ್ಷಕ್ಕೊಂದ್ಸಲ ಹಾಕ್ತಾ ಇದ್ರೆ ರೋಗ ಇದಾಗಲ್ಲ ಸರ್. ಇಲ್ಲ, ಅದು ಹೆಂಗೆ ಅಂತ ಅಂತಂದ್ರೆ, ಇಂಜೆಕ್ಷನ್ ಹಾಕ್ಲಿ ಹಾಕ್ತಾನೆ ಇರ್ಲಿ, ಕಾಯಿಲೆ ಬಂತು ಅಂತ ಅಂದ್ರೆ ಸಾವು ಸಂಭವಿಸುತ್ತೋ ಇಲ್ವೋ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ನೀವು ಇಲ್ಲ ಅಂತ ಹೇಳಿದ್ರಿ, ಅದು ಸರಿಯಾದಂತ ಉತ್ತರ ಹೌದು ಅಂತ ಹೇಳಿ. ಧನ್ಯವಾದ ಈಶ್ವರಪ್ಪ ಅವರು ಕರೆ ಮಾಡೋದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ನೋಡೋಣ ಅನ್ನೋದಕ್ಕಿಂತ ಮೊದಲು ಈ ಇದರಲ್ಲಿ ಎಂಥದ್ದು ಈ ಚಳಿಗಾಲದಲ್ಲಿ ಮತ್ತೆ ಇನ್ನೇನೇನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬಹುದು? ಚಳಿಗಾಲದಲ್ಲಿ ನಾನು ಆವಾಗಲೇ ಹೇಳಿದಾಗ ನಿರ್ವಹಣಾ ವಿಧಾನಗಳನ್ನು ಬದಲಾಯಿಸ್ಕೊಳ್ಬೇಕು ಸರ್ ನಾವು. ಯಾಕೆ ಅಂತ ಹೇಳಿದ್ರೆ ಮೇಯಿಸುವ ಅವಧಿಯನ್ನು ನಾವು ಬದಲಾಯಿಸ್ಕೋಬೇಕು. ಮೇಯಿಸುವ ಅವಧಿ ಯಾವಾಗ ನಾವು ಬೆಳಿಗ್ಗೆ ತುಂಬ ಚಳಿ ಇರುವಂಥ ಸಂದರ್ಭಗಳಲ್ಲಿ ಅವುಗಳನ್ನು ಮೇಯೋದಕ್ಕೆ ಹೊರಗಡೆ ಬಿಡೋದನ್ನು ತಪ್ಪಿಸಬೇಕು, ಸಾಧ್ಯವಾದಷ್ಟು ಬೆಚ್ಚಗಿನ ವಾತಾವರಣದಲ್ಲಿ ಇಡಬೇಕು. ಸೊ ಆ ಮೇಯುವ ಅವಧಿಯನ್ನು ಕಡಿತಗೊಳಿಸಬೇಕು, ಅವು ಸಾಧ್ಯವಾದಷ್ಟು ಒಂದು ಸುರಕ್ಷಿತ ಜಾಗದಲ್ಲಿ ಇರುವಂಗೆ ನೋಡ್ಕೊಳ್ಬೇಕು. ಮತ್ತೆ ಅವು ತುಂಬ ಬಿಸಿಲು ಆದ ನಂತರದ ಸಂದರ್ಭಗಳಲ್ಲಿ ಅವುಗಳನ್ನ ಮೇಯುವುದಕ್ಕೆ ಹೊರಗಡೆ ಬಿಡುವಂಥದ್ದು ಮಾಡಬಹುದು ಸರ್. ಮುಂದಿನ ಕರೆಗೆ ಹೋಗೋಣ. ಇನ್ನು ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಸರ್. ಯೋಗೇಶ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೊಸ ವರ್ಷ ಆಚರಣೆ ಎಲ್ಲ ಆಯ್ತಾ? ಹೊಸ ವರ್ಷ ಆಚರಣೆ ಆಯ್ತು ಸರ್. ಸರ್ಗೂ ನಾನು ಹೊಸ ವರ್ಷ ಶುಭಾಶಯಗಳು, ಮತ್ತೆ ಆಕಾಶವಾಣಿ ಎಲ್ಲ ಸಿಬ್ಬಂದಿಯವರಿಗೂ ಧನ್ಯವಾದ. ಧನ್ಯವಾದ, ನಿಮಗೂ ಕೂಡ ಶುಭಾಶಯಗಳು ಯೋಗೇಶ್. ನಿಮ್ಗೆ ಪ್ರಶ್ನೆಯನ್ನ ಕೇಳೋಣ ಈಗ. ಕೇಳಿ ಯೋಗೇಶ್ ಅವರೇ, ಜಾನುವಾರುಗಳಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಯಾವುದನ್ನ ಸುಲಭವಾಗಿ ಪತ್ತೆ ಮಾಡಬಹುದು? ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಇದರಲ್ಲಿ ಇದನ್ನ ಉಪಯೋಗಿಸಿಕೊಂಡು ಜಾನುವಾರುಗಳಲ್ಲಿ ಯಾವುದನ್ನ ಸುಲಭವಾಗಿ ಪತ್ತೆ ಮಾಡಬಹುದು? ಯಾವುದನ್ನ ಅಂದ್ರೆ ಅದರ ಲಕ್ಷಣಗಳನ್ನ ಅಥವಾ ಜಾನುವಾರುಗಳಿಗೆ ಸಂಬಂಧಪಟ್ಟಿದ ಚಟುವಟಿಕೆಗಳು ಆಗ್ಬಹುದು, ಹಸುವಾಗಬಹುದು, ಅದು ಬೇರೆ ಬೇರೆ ತರದ್ದು ಆರೋಗ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಲಭವಾಗಿ ಯಾವುದನ್ನ ಪತ್ತೆ ಮಾಡಬಹುದು ಜಾನುವಾರುಗಳಲ್ಲಿ? ನಾಯಿಗಳಲ್ಲಿ ನೀವು ಯಾವ್ದಾದ್ರೂ ಆಗ್ಲಿ, ಕಳೆದವಾರ ಅಷ್ಟೇ, ಕಳೆದ ಗುರುವಾರ ಈ ಸಂಚಿಕೆ ಪ್ರಸಾರ ಆಗಿದೆ. ಜಾನುವಾರುಗಳಲ್ಲಿ ಯಾವುದನ್ನ ಕೃತಕ ಬುದ್ಧಿಮತ್ತೆಯಿಂದ ಸುಲಭವಾಗಿ ಪತ್ತೆಯನ್ನು ಮಾಡಬಹುದು? ನಾಯಿಯಲ್ಲಿ ಪತ್ತೆ ಮಾಡಬಹುದು ಅನ್ಸುತ್ತೆ. ಅಲ್ಲ ಅಲ್ಲ, ಏನನ್ನ ಪತ್ತೆ ಮಾಡಬಹುದು? ನಿಮ್ಗೊಂದು ಕ್ಲೂ ಕೊಟ್ಟೆ ನಾನು, ಸಿಂಪ್ಟಮ್ಸ್ ಅದು ಏನಾಗುತ್ತೆ ಅಂತ. ಈಗ ಹಸುಗಳಿಗೆ ಬಾಯಾರಿಕೆ ಆಗ್ಬೋದಲ್ವಾ, ಹೊಟ್ಟೆ ಹಸಿಬಹುದಲ್ವಾ, ನಿದ್ರೆ ಬರ್ಬೋದಲ್ವಾ, ಇಲ್ಲ ಅದನ್ನ ಕಂಡಿಡಿಬಹುದು. ಈಗ ಒಂದು ಸಾವಿರಾರು ಹಸುಗಳನ್ನ ಸಾಕುವಾಗ ನಾವು ಪ್ರತಿಯೊಂದನ್ನು ಹೋಗಿ ಟೆಸ್ಟ್ ಮಾಡಕ್ ಆಗೋದಿಲ್ಲ. ಈ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಅನ್ನ ಬಳಕೆ ಮಾಡ್ಕೊಂಡು ಏನನ್ನ ಸುಲಭವಾಗಿ ಪತ್ತೆ ಮಾಡಬಹುದು? ನನಗೆ ಈ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಸರ್. ಬೇರೆ ಅರ್ಥ ಆಗ್ತಿಲ್ವಾ? ಆಯ್ತು, ಮುಂದಿನ ಕರೆಗೆ ಹೋಗ್ತೀವಿ ಯೋಗೇಶ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೀವು ಇದಕ್ಕೆ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ವಿ ನಿಮ್ಗೆ. ಪ್ರಶ್ನೆ ಅರ್ಥ ಆಗ್ಲಿಲ್ಲ, ಹಾಗಾಗಿ ನಮ್ಗೆ ಹೇಳಿದ್ರು. ಇರ್ಲಿ, ಇನ್ನೊಂದ್ಸರಿ ಪ್ರಯತ್ನ ಮಾಡಿ ನೋಡೋಣ. ಈಗ ಇನ್ನೊಂದು ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಾನು ನಾಗಮಂಗಲ ತಾಲೂಕು ಅಗಚೇಳಿಯಿಂದ ಅನಂತ್ ಕುಮಾರ್ ಅಂತ. ಅನಂತ್ ಕುಮಾರ್, ಅನಂತ್ ಕುಮಾರ್ ಕೃಷಿ ಮಾಡ್ತೀರಾ ಅಲ್ವಾ? ಹೌದು ಸರ್, ಕೃಷಿ ಮಾಡ್ತೀವಿ. ಅಗಚಿ ಹಳ್ಳಿ ಅಲ್ಲ ನಿಮ್ದು? ಅಗಚಹಳ್ಳಿ, ನಾಗಮಂಗಲ ತಾಲೂಕು. ನಾಗಮಂಗಲ ತಾಲೂಕು. ಪ್ರಶ್ನೆ ಕೇಳಲ ನಿಮ್ಗೆ? ಕೇಳಿ ಸರ್, ಕಾರ್ಯಕ್ರಮ ಜಾಸ್ತಿ ಕೇಳಿಲ್ಲ, ಕೇಳಿ. ಕಳೆದವಾರ ಕೇಳಿಲ್ವಾ? ಕಳೆದವಾರ ಕೇಳಿ. ಎಲ್ಲದನ್ನು ಕೇಳಿ ಬರ್ಕೊಳ್ತೀನಿ ಅಂತ ಹೇಳಿದ್ರಿ ಕಳೆದ ಸರಿ ಅಲ್ವಾ? ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ಇದೇ ಫಸ್ಟ್ ಟೈಮ್ ಮಾಡಿರೋದ? ಆಯ್ತು, ನಿಮ್ಗಾಗಾದ್ರೆ ಒಂದು ಪ್ರಶ್ನೆಯನ್ನು ಕೇಳೋಣ ಈಗ. ಈಗೊಂದು ಪ್ರಶ್ನೆ ಕೇಳಿದರೆ ಅದನ್ನ ಕೇಳ್ತಾರೆ ನಿಮ್ಗೆ. ಅನಂತ ಅವರೇ, ಜಾನುವಾರುಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೇವಲ್ಲ, ಅದನ್ನ ಉಪಯೋಗಿಸ್ಕೊಂಡು ಏನನ್ನ ಸುಲಭವಾಗಿ ಪತ್ತೆ ಮಾಡಬಹುದು? ಸರಿಯಾದ ಉತ್ತರ. ನೋಡಿ, ನೀವು ಕಾರ್ಯಕ್ರಮ ಕೇಳಿಲ್ಲ ಅಂತ ಹೇಳ್ತಿದ್ದೀರಿ, ಆದ್ರೂ ಸರಿಯಾಗಿ ಉತ್ತರ ಕೇಳಿದ್ರಂತೆ. ಅರ್ಧದೊಳಗೆ ಇರಬಹುದು ಈ ಪ್ರಶ್ನೆ. ಕರೆಕ್ಟ್ ಇದೆ ಅದು. ಹೌದು, ರೋಗಗಳನ್ನ ಬಹಳ ಸುಲಭವಾಗಿ ಪತ್ತೆಯನ್ನ ಮಾಡಬಹುದು. ಅದಕ್ಕೆ ಜ್ವರ ಬರಬಹುದು, ಬೇರೆ ತರದ ಸಮಸ್ಯೆ ಇರಬಹುದು. ಅದೆಷ್ಟೇ ಹಸುಗಳಿದ್ರು ಕೂಡ ಆ ಸಾವಿರಾರು ಹಸುಗಳ ನಡುವೆ ಯಾವ್ದಾದ್ರು ಒಂದು ಹಸುಗೆ ಕಾಯಿಲೆ ಬಂತು ಅಂತ ಅಂದ್ರು ಕೂಡ, ಜ್ವರ ಬಂತು ಅಂತ ಹೇಳಿದ್ರು ಕೂಡ, ಎಐ ಅನ್ನ ಬಳಕೆ ಮಾಡ್ಕೊಂಡು ಇದಕ್ಕೆ ಜ್ವರ ಬಂದಿದೆ ಅಂತ ಹೇಳಿ ಕ್ಷಣಾರ್ಧದಲ್ಲಿ ನಾವು ಪತ್ತೆಯನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ಕೇಳೋಣ ನಿಮ್ಗೆ. ಈಗ ನೀವು ಸುಲಭದ ಪ್ರಶ್ನೆಯೊಂದು ಉತ್ತರ ಕೊಟ್ಟಿದ್ದೀರಿ, ಈಗ ಒಂದ್ ಸ್ವಲ್ಪ ಕಷ್ಟದ ಪ್ರಶ್ನೆಗೆ ಹೋಗೋಣ ಇವರೇ. ಪ್ರಶ್ನೆ, ಯಾವ ದ್ವಿದಳ ಮೇವಿನ ಬೆಳೆಯನ್ನು ತರಕಾರಿ ಮಾಂಸ ಎಂದು ಕರೆಯುತ್ತಾರೆ? ಅಂದ್ರೆ ಅದ್ರಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಇರುತ್ತೆ, ಹಾಗಾಗಿ ಆ ದ್ವಿದಳ ಮೇವನ್ನ ತರಕಾರಿ ಮಾಂಸ ಅಂತ ನಾವು ಕರಿತೀವಿ. ಅದನ್ನ ನಾವು ಹಸುಗಳಿಗೆ ಅಥವಾ ನಮ್ಮ ಜಾನುವಾರುಗಳಿಗೆ ನೀಡುವಂತದ್ದು ಒಳ್ಳೇದು. ಯಾವ್ದು ಹೆಂಗ ಹೇಳಿದ್ರಿ ನೀವು ಅಲ್ಸಂದೆ ಅಂತ ಹೆಂಗ ಹೇಳಿದ್ರಿ? ಮಾಮೂಲಿ ಅಲ್ಸಂದೆ ಬೆಳಿತೀವಲ್ಲ. ನೀವು ಬೆಳಿತೀರಾ? ಆಯ್ತು, ನಿಮ್ಮ ಉತ್ತರ ಸರಿ ಇದೆ ಅನಂತ್. ಸರಿ ಇದೆ. ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ಈ ಸಂಚಿಕೆ ವಿಜೇತರಾಗ್ತೀರ ನೀವು. ಹಾಗಾಗಿ ಚೆನ್ನಾಗಿ ಆಲೋಚನೆಯನ್ನು ಮಾಡಿ ಉತ್ತರವನ್ನ ಹೇಳಬೇಕು. ಮುಂದಿನ ಪ್ರಶ್ನೆ ನಿಮ್ಗೆ, ನಿಮ್ಮ ಪ್ರಶ್ನೆ, ಐನು ರಾಸುಗಳಲ್ಲಿ ಆಮ್ಲೀಯತೆ ಅಥವಾ ಅಸಿಡೋಸಿಸ್ ಆಗದಂಗೆ ತಡಿಬೇಕು ಅಂತ ಅಂದ್ರೆ ನಾವು ಹುಲ್ಲು ಮತ್ತೆ ದಾಣಿ ಮಿಶ್ರಣನ ಯಾವ ಪ್ರಮಾಣದಲ್ಲಿ ನೀಡಬೇಕು? ಸಮ ಪ್ರಮಾಣದಲ್ಲಿ. ಅದಕ್ಕೆ ಒಂದು ಒಂದು ಸಂಖ್ಯೆ ಅನುಪಾತ ಇದೆ. ಅನುಪಾತ ಇದೆ, ಹುಲ್ಲು ಇಷ್ಟು ಕೊಟ್ರೆ ದಾಣಿ ಮಿಶ್ರಣ ಇಷ್ಟು ಕೊಡಬೇಕು ಅಂತ ಇದೆ. ಯಾವ್ದು ಅರವತ್ತು? ಹುಲ್ಲಿನ ಪ್ರಮಾಣ ಅರವತ್ತು, ದಾಣಿ ಮಿಶ್ರಣ ನಲವತ್ತು. ನೀವು ಇವತ್ತಿನ ಸಂಚಿಕೆ ವಿಜೇತರು. ಹೊಸ ವರ್ಷದ ದಿವಸನೇ ನೀವು ವಿಜೇತರಾಗಬೇಕು. ಅಭಿನಂದನೆಗಳು ನಿಮ್ಗೆ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ನಮ್ಗೆ? ಹೇಳ್ತೀನಿ ಸರ್, ಹೇಳಿ. 8554 6 2. ಓಕೆ ಅನಂತ್, ಏನ್ ಮಾಡ್ತೀರಿ ನೀವು? ನಾವು ಕೃಷಿ ಮಾಡ್ತೀವಿ ಸರ್. ಕೃಷಿ ಮಾಡ್ತೀರಿ? ಎಷ್ಟು ಜಮೀನ್ ಇದೆ, ಏನೇನ್ ಬೆಳಿತೀರಿ? ನಮ್ದು 2.5 ಎಕರೆ ಇದೆ ಅಷ್ಟೇ. ರಾಗಿ ಮತ್ತೆ ತೆಂಗಿದೆ. 2 ಹಸು 2 ಎಮ್ಮೆ ಇದೆ ಸರ್. ಓಹೋ, 2 ಹಸು 2 ಎಮ್ಮೆ ಇದೆಯಾ? ನೀವೇ ಎಲ್ಲ ನೋಡ್ಕೊಳ್ತೀರಿ? ಹೌದು ಸರ್. ಏನ್ ಓದಿದ್ರಿ ನೀವು? ನಾನು ಎಮ್ಎ ಓದಿದ್ದೀನಿ. ಎಮ್ಎ ಓದಿದ್ರ? ಯಾವ ವಿಷಯದಲ್ಲಿ? ಎಕನಾಮಿಕ್ಸ್. ಎಕನಾಮಿಕ್ಸ್ ಅಲ್ಲಿ ಎಮ್ಎ ಓದಿದ್ರ? ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲ? ಇಲ್ಲ, ಇಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸನೂ ಮಾಡ್ತಾ ಇದ್ದೀನಿ. ಹೌದಾ, ವೆರಿ ಗುಡ್. ನಿಮ್ಗೆ ಈಗ ನೀವು ವಿಜೇತರಾಗಿರೋದ್ರಿಂದ ನಮ್ಮ ಹಾಸನದ ವೆಟರ್ನರಿ ಕಾಲೇಜ್ ಏನಿದೆಯೋ ಅಲ್ಲಿಂದ ಕರೆಯನ್ನ ಮಾಡ್ತಾರೆ. ನೀವು ಯಾವತ್ತು ಬರಬೇಕು, ಎಲ್ಲಿಗೆ ಬರಬೇಕು ಅಂತ ಹೇಳಿ ಅವರು ತಿಳಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಬಹುಮಾನವನ್ನು ನೀಡಲಾಗುತ್ತೆ. ತಮಗೆ ಮತ್ತೊಮ್ಮೆ ಅಭಿನಂದನೆ ಅನಂತ್. ನಮಸ್ತೆ, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ಜಗದೀಶ್ ಅಂತ, ಸಕ್ಕರೆಪುರ ತಾಲೂಕು ಪಾಲಹಳ್ಳಿ. ಪಾಲಹಳ್ಳಿ ಎಲ್ಲಿ ಬರುತ್ತೆ ಪಾಲಹಳ್ಳಿ ಜಗದೀಶ್? ಸಕ್ಕರೆಪುರ ಉಚ್ಚ. ಎಷ್ಟು ಹೋಬಳಿ ಸರ್? ಎಷ್ಟು ಹೋಬಳಿನಾ? ಗೊದ್ದು. ಗೊದ್ದು? ಗೊದ್ದು ಸಮೀಪದಲ್ಲಿ ಇದೆಯಾ? ಹೌದು ಸರ್. ಗೊದ್ದುಯಿಂದ ಮುಂದಕ್ಕೆ ಹೋಗ್ಬೇಕು? ಗೊದ್ದುಯಿಂದ ಮುಂದಕ್ಕೆ ಸರ್? ಇಲ್ಲ ಸರ್, ಗೊದ್ದು ಕೂಡ ಸರ್ಕಲ್ ಬರೋದು, ಸರ್ಕಲ್ ಹೋಗ್ಬೇಕು. ವಣಗೂರು ಕೂಡ ರಸ್ತೆ. ವಣಗೂರು ಕೂಡ ಪಂಚಾಯತ್ ಸರ್. ಉಚ್ಚಂಗಿ ಪಂಚಾಯತ್ ಸರ್. ಉಚ್ಚಂಗಿ ಪಂಚಾಯತಿನ? ಆಯ್ತು, ಏನ್ ಮಾಡ್ತೀರಿ ಜಗದೀಶ್ ನೀವು? ಸರ್, ವ್ಯವಸಾಯ. ವ್ಯವಸಾಯ ಮಾಡ್ತೀರಾ? ನಿಮ್ಗೆ ಪ್ರಶ್ನೆಯನ್ನ ಕೇಳೋಣ ಈಗ. ನಿಮ್ಗ ಪ್ರಶ್ನೆ ಇದೀಗ, ಅತಿ ಸಣ್ಣ ಫಾರಂಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನ ಅಳವಡಿಕೆ ಕಷ್ಟವೋ ಇಲ್ವೋ? ಹೌದೋ ಇಲ್ವೋ? ಕಷ್ಟ ಸರ್. ಅಲ್ಲ, ಸಣ್ಣ ಫಾರಂಗಳಲ್ಲಿ ಹೇಳದವರು. ಸಣ್ಣ ಫಾರಂ ಅಲ್ಲದೆ ಮಾಡ್ಬೋದು ಸರ್. ಮಾಡ್ಬೋದಾ? ಮಾಡ್ಬೋದು ಸರ್. ಕೃತಕ ಬುದ್ಧಿಮತ್ತೆ ಅನ್ನೋದನ್ನ ಸಾಧಾರಣವಾಗಿ ನಾವು ಬೃಹತ್ ಫಾರಂಗಳಲ್ಲಿ ಮಾಡೋದಕ್ಕೆ ಈಸಿ, ಸುಲಭ. ಸಣ್ಣ ಸಣ್ಣ ಫಾರ್ಮ್ಗಳಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅದರದ್ದು ನಿಮ್ಗೆ ಖರ್ಚು ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ, ಸೊ ಹಾಗಾಗಿ ಕಷ್ಟ ಅದು. ನಿಮ್ಮ ಉತ್ತರ ತಪ್ಪಾಗಿದೆ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಜಗದೀಶ್. ಸಿಬ್ಬಂದಿ ವರ್ಗದವರಿಗೂ ಹೊಸ ವರ್ಷದ ಶುಭಾಶಯಗಳು ಸರ್. ಧನ್ಯವಾದಗಳು, ನಿಮಗೂ ಕೂಡ ಶುಭಾಶಯಗಳು. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಚಳಿಗಾಲಕ್ಕೆ ಸಂಬಂಧಪಟ್ಟ ಹಾಗೆ, ಜಾನುವಾರುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ, ಏನ್ ಮಾಡಬೇಕು, ಏನ್ ಅಂದ್ರೆ ಪ್ರಾಕ್ಟಿಕಲ್ ಟಿಪ್ಸ್ ಅಂತ ಏನ್ ಮಾತಾಡ್ತೀವಿ, ನಮ್ಮ ಜಾನುವಾರು ಏನು ಅವುಗಳನ್ನ ಮೇಯಕ್ ಬಿಡೋಂತಹ ಒಂದು ಸಂದರ್ಭನ ಒಂದ್ ಸ್ವಲ್ಪ ಬದಲಾಯಿಸ್ಕೋಬೇಕಾಗ್ಲಿ. ನಮ್ಮ ಸರ್ ಹೇಳಿದಾಗೆ ಒಂದ್ ಸ್ವಲ್ಪ ಚಳಿಗಾಲದಲ್ಲಿ ಮುಂಚೆ ಎಲ್ಲ ಏನು ನಾವು ದಿನ ಹೊರಗಡೆ ಕಟ್ತೀವಿ, ಆಮೇಲೆ ಹಾಲು ಕರಿತೀವಿ ಅನ್ನೋ ಒಂದು ಪರಿಪಾಟ್ಲು ಮಾಡ್ಕೊಂಡಿರ್ತಾರೆ. ಅದ್ರ ಬದಲು ಒಂದ್ ಸ್ವಲ್ಪ ಸೂರ್ಯ ನೆತ್ತಿಗೆ ಬಂದಂತ ಸಂದರ್ಭದಲ್ಲಿ ಹೊರಗಡೆ ಬಿಡೋ ಅಂತದ್ದು ಅವಾಗ ಒಳ್ಳೇದು. ಯಾಕಂದ್ರೆ ಆಗ ಶಾಖ ಚೆನ್ನಾಗಿರುತ್ತೆ, ಥಂಡಿ ವಾತಾವರಣ ಕಡಿಮೆ ಆಗಿರುತ್ತೆ, ಮತ್ತೆ ಸಂಜೆ ಸಮಯದಲ್ಲಿ ಬೇಗ ಒಳಗ್ ಕಟ್ಕೊಳ್ಳೋ ಅಂಥದ್ದು ಅಥವಾ ಹಾಲ್ ಕರಿಯೋದ್ನ ಒಳಗಡೆನೆ ಹಾಲ್ ಕರಿಯೋಂಥದ್ದು ಪ್ರಾರಂಭ ಮಾಡೋ ಅಂಥದ್ದು. ಮುಖ್ಯವಾಗಿ ಚಳಿಗಾಲದಲ್ಲಿ ಹಾಲ್ ಡೌನ್ ಆದ್ರೆ ಮತ್ತೆ ಅದನ್ನ ಹಾಲ್ನ ರೈಸ್ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ. ಬೇಕಾದ್ರೆ ಬೇಸಿಗೆಗಾಲದಲ್ಲಿ ಡೌನ್ ಆಗ್ಲಿ ಮತ್ತೆ ನಾವು ಪುನಃ ಮಾಡ್ಕೋಬಹುದು, ಆದ್ರೆ ಚಳಿಗಾಲದಲ್ಲಿ ಡೌನ್ ಆದಾಗ ಮತ್ತೆ ಅದನ್ನ ಹಾಲಿನ ಇಳುವರಿನೇ ಜಾಸ್ತಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರು ಈ ಚಳಿಗಾಲದಕ್ಕೆ ಇನ್ನೇನು ಬರ್ಬೋದು ಅನ್ನೋ ಒಂದು ಮುನ್ನವಾಗೆ ಅಥವಾ ಮುಂಚೆನೆ ಒಂದು 15 ದಿನ ಅಥವಾ 1 ತಿಂಗಳು ಮುಂಚೆ ಕಾಲದಿಂದನೆ ಒಂದ್ ಸ್ವಲ್ಪ ಈ ಶಕ್ತಿದಾಯಕವಾಗಿ ಜಾಸ್ತಿ ಆಹಾರ ಕೊಡೋ ಅಂಥದ್ದು, ಶಕ್ತಿ ಪ್ರಮಾಣ ಅದೇ ರೀತಿ ಫ್ಯಾಟ್ ಪ್ರಮಾಣ ಜಾಸ್ತಿ ಕೊಡೋ ಅಂಥದ್ದು ಮಾಡಬೇಕಾಗುತ್ತೆ. ಅಕಸ್ಮಾತ್ ಚಳಿಲಿ ಅದಕ್ಕೆ ಹಾಲಿನ ಇಳುವರಿ ಡೌನ್ ಆಯ್ತು ಮತ್ತೆ ಡಿಗ್ರಿ ಪ್ರಾಬ್ಲಮ್ ಜಾಸ್ತಿ ಈ ಚಳಿಗಾಲದಲ್ಲಿ, ಹಾಗಾಗಿ ಒಂದ್ ಸ್ವಲ್ಪ ಸಕ್ಕರೆ ಪ್ರಮಾಣ ಅಥವಾ ಶುಗರ್ ಅಂತ ಏನ್ ಮಾತಾಡ್ತೀವಿ ನಾವು, ಶುಗರ್ ಅಂತ ಅಂದ್ರೆ ನಮ್ಮ ಜಾನುವಾರುಗಳಲ್ಲಿ ಆ ರೀತಿ ಬರ್ಲಿಕ್ಕೆ ಆಗಲ್ಲ, ಅದು ಶರ್ಕರ ಆ ತರ ಅಂಶ ಅನ್ನೋದು, ಅದನ್ನ ಯಥೇಚ್ಛವಾಗಿ ಸುಲಭವಾಗಿ ಸಿಗೋಂಗ್ ಮಾಡಬೇಕು. ಅಂದ್ರೆ ನಾರಿನಂಶನೂ ಇರಬೇಕು, ನಾರಿನಂಶದ ಜೊತೆಗೆ ಒಂದ್ ಸ್ವಲ್ಪ ಸಕ್ಕರೆ ಅಂಶಗಳು ಜಾಸ್ತಿ ಸಿಗೋಂಗೆ, ಅಂದ್ರೆ ಅವ್ರು ಏನು ಹಿಂಡಿ ಪದಾರ್ಥ ಎಲ್ಲ ಹಾಕ್ತಾ ಇದ್ರು ಅದರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮೇಯ್ಸ್ ಅಥವಾ ಜೋಳದ್ದು ಅಂಶನ ಜಾಸ್ತಿ ಕೊಟ್ರೆ ಅವುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಆ ಮೂಲಕ ಚಳಿನೂ ತಡ್ಕೊಳ್ಳುತ್ತೆ, ಹಾಲು ಇಳಿವರಿ ಡೌನ್ ಆಗಲ್ಲ. ಇದೊಂದು ಮುಖ್ಯವಾಗಿ ನಮ್ಮ ರೈತರು ಮಾಡಬೇಕು. ಮುಂದಿನ ಕರೆಗೆ ಹೋಗೋಣ, ಯಾರು ಕರೆಯನ್ನ ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್ ನಮ್ಮ ಹೆಸರು ನಾಗೇಶ್ ಅಂತ ಹೇಳಿ, ಹಾಸನಿಂದ. ಸರ್ ನಾಗೇಶ್ ಹಾಸನಲ್ಲಿ ಎಲ್ಲಿಂದ? ಸರ್ ಕುವೆಂಪುನಗರ. ಕುವೆಂಪುನಗರದಿಂದ? ಏನ್ ಮಾಡ್ತೀರ ನಾಗೇಶ್ ತಾವು? ಸರ್ ನಮ್ದು ಬಿಸ್ನೆಸ್ ಸರ್, ಎಮ್ ಸ್ಯಾಂಡ್ ಜಲ್ಲಿ. ಪ್ರಶ್ನೆ ಕೇಳಲ್ಲ ನಿಮ್ಗೆ? ಹೇಳಿ ಸರ್. ನಾಗೇಶ್ ಅವರೇ, ನಿಮ್ ಪ್ರಶ್ನೆ, ಯಾವ ದ್ವಿದಳ ವಾರ್ಷಿಕ ಮೇವಿನ ಬೆಳೆಯನ್ನು ಬೆಳೆಗಳ ರಾಣಿ ಎಂದು ಕರೆಯುತ್ತಾರೆ? ದ್ವಿದಳ ವಾರ್ಷಿಕ ಮೇವಿದು, ದ್ವಿದಳ ವಾರ್ಷಿಕ ಮೇವಿನ ಬೆಳೆಯನ್ನ, ಯಾವ ಬೆಳೆಯನ್ನ ಮೇವಿನ ಬೆಳೆಗಳಿಗೆ ಸಂಬಂಧಪಟ್ಟಂಗೆ? ಪ್ರಾಣಿಗಳ ಸರ್ ಇದು, ನಮ್ಮ ಪ್ರಾಣಿಗಳಿಗೆ ಹಾಕಂತದೆ ಇದು ಮೇವು, ಮೇವಿನ ಬೆಳೆ ಇದು, ದ್ವಿದಳ ವಾರ್ಷಿಕ ಬೆಳೆ ಇದು, ಏಕದಳ ಅಲ್ಲ ದ್ವಿದಳ, ವಾರ್ಷಿಕವಾಗಿದು ಇರ್ತಕ್ಕಂಥದ್ದು. ದ್ವಿದಳ ಮೇವಿನ ಬೆಳೆಗಳು ಯಾವ್ಯಾವು ಅಂತ ಹೇಳಿ ಈಗ ಒಂದು 15 ದಿವಸದಿಂದ ನಾವು ಕಾರ್ಯಕ್ರಮ ಪ್ರಸಾರವನ್ನು ಮಾಡಿದ್ವಿ. ಅದ್ರಲ್ಲಿ ಸಾಕಷ್ಟು ಬೆಳೆಗಳ ಬಗ್ಗೆ ಹೇಳಿ ತಿಳಿಸ್ಕೊಟ್ಟಿದ್ರು. ಯಾವ ಬೆಳೆಯನ್ನ ಬೆಳೆಗಳ ರಾಣಿ ಅಂತ ಹೇಳಿ ಕರೆಯಲಾಗುತ್ತೆ, ಮೇವಿನ ಬೆಳೆಗಳ ರಾಣಿ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಅಲ್ಲ ಅಲ್ಲ, ಮುಂದಿನ ಕರೆಗೆ ಹೋಗೋಣ ನಾವು. ಮುಂದಿನ ಕರೆಗೆ ಹೋಗ್ತೀವಿ. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನನ್ನ ಹೆಸರು ಲತಾ ಅಂತ. ಲತಾ ಎಲ್ಲಿಂದ ಮಾತಾಡ್ತೀರಿ? ಬೋಗರಳ್ಳಿ ಮತ್ತೆ ಹಾಸನ ತಾಲೂಕು ಸರ್. ಹಾಸನ ತಾಲೂಕು ಗೋವೇರಳ್ಳಿ ಅಂತಾನೇ? ಬೋಗರಳ್ಳಿ. ಬೋಗರಳ್ಳಿ ಸರ್. ಬೋಗರಳ್ಳಿ. ಯಾವ ತಾಲೂಕು ಇದು? ಹಾಸನ ತಾಲೂಕ. ಹಾಸನ ತಾಲೂಕು. ಪ್ರಶ್ನೆ ಕೇಳಲ್ಲ ನಿಮ್ಗೆ ಲತಾ? ನಿಮ್ ಪ್ರಶ್ನೆ, ಯಾವ ದ್ವಿದಳ ವಾರ್ಷಿಕ ಮೇವಿನ ಬೆಳೆಯನ್ನು ಬೆಳೆಗಳ ರಾಣಿ ಎಂದು ಕರೆಯುತ್ತಾರೆ? ಈ ಮೇವನ್ನ ನಾವು ಜಾನುವಾರುಗಳಿಗೆ ಹಾಕ್ತಿವಿ. ರಾಗಿ ಸರ್. ಅಲ್ಲ ಅಲ್ಲ, ದ್ವಿದಳ ವಾರ್ಷಿಕ ಹೇಳ್ತಾ ಇದ್ದೀನಿ ನಾನು. ರಾಗಿ ಏಕದಳ, ರಾಗಿ ಭತ್ತ ಗೋಧಿ ಜೋಳ ಎಲ್ಲ ಇದೆಯಲ್ಲ, ಇದನ್ನ ಏಕದಳ ಅಂತ ಹೇಳಿ ಕರಿತೀವಿ. ಬೇಳೆ ಕಾಳುಗಳು ಬರುತ್ತಲ್ಲ, ಕಾಳು ಹೊಡೆದ್ರೆ ಬೇಳೆ ಆಗುತ್ತೆ ನೋಡಿ, ಎರಡು ಎರಡು ಭಾಗವಾಗಿ ಆಗ್ಬೇಕು, ಅದನ್ನ ದ್ವಿದಳ ಧಾನ್ಯ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಯಾವ ಬೆಳೆಯನ್ನ ಮೇವಿನ ಬೆಳೆಗಳ ರಾಣಿ ಅಂತ ಕರೆಯಲಾಗುತ್ತೆ? ಅಲ್ಲ, ತಪ್ಪು ಉತ್ತರ ಅದಲ್ಲ. ಉತ್ತರವನ್ನ ಮುಂದಿನ ಕರೆ ಯಾರು ಮಾಡ್ತಾರೋ ಅವರು ಹೇಳ್ತಾರೆ ಅಥವಾ ನಾವೇ ಹೇಳ್ತೀವಿ. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ ಲತಾ ಅವರೇ. ಧನ್ಯವಾದ, ನಿಮಗೂ ಕೂಡ ಶುಭಾಶಯಗಳು. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ದಿವ್ಯಕುಮಾರ್ ಅಂತ. ಇನ್ನೊಂದ್ಸರಿ ಹೇಳಿ. ದಿವ್ಯಕುಮಾರ. ದಿವ್ಯಕುಮಾರ್ ಎಲ್ಲಿಂದ ದಿವ್ಯಕುಮಾರ್? ನೆಲಬಳ್ಳಿಯಿಂದ. ನೆಲಬಳ್ಳಿ ಎಲ್ಲಿ ಬರುತ್ತಿದ್ದು? ಅದು ಅರ್ಕಲಗೋಡು ತಾಲೂಕು. ಅರ್ಕಲಗೋಡು ತಾಲೂಕು. ಏನ್ ಮಾಡ್ತೀರಾ ಮಲ್ಲಿಪಟ್ಟಣದ ಕಡೆಗೆ ಅಲ್ವಾ? ವ್ಯವಸಾಯ ಮಾಡ್ತೀರಾ. ಪ್ರಶ್ನೆ ಕೇಳಣ ನಿಮ್ಗೆ. ನಿಮ್ಮ ಪ್ರಶ್ನೆ, ಯಾವ ದ್ವಿದಳ ವಾರ್ಷಿಕ ಮೇವಿನ ಬೆಳೆಯನ್ನು ಬೆಳೆಗಳ ರಾಣಿ ಎಂದು ಕರೆಯುತ್ತಾರೆ? ದ್ವಿದಳ ವಾರ್ಷಿಕ ಮೇವಿನ ಬೆಳೆ ಇದು. ಅದು ಮರಗಳಿಂದ ಅಥವಾ? ಇಲ್ಲ, ಅದು ಬಳ್ಳಿ ತರ. ಬಳ್ಳಿ? ನಮ್ದು ಅವರೇ ಅಲಸಂದೆ ಬರುತ್ತಲ್ಲ ಆ ರೀತಿ ಆ ತರದ್ದು. ವಾರ್ಷಿಕವಾಗಿರುತ್ತೆ. ವೆಲ್ವೆಟ್ ಬೀನ್ಸ್. ಮೇವಾಗಿ ಬಳಕೆ ಮಾಡ್ತಾರೆ, ಮೇವಾಗಿ ಬಳಕೆ ಮಾಡೋದಿಲ್ಲ, ವೆಲ್ವೆಟ್ ಬೀನ್ ಮೇವಾಗಿ ಉಪಯೋಗಿಸ್ಲಿಕ್ಕೆ ಬರಲ್ಲ, ಅದು ಹಸಿರೆಲೆ ಗೊಬ್ಬರವಾಗಿ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಅದು ಗೊತ್ತಾಗ್ತಿಲ್ವ ನೋಡಿ, ಪ್ರಯತ್ನ ಮಾಡಿ ಹೇಳಿ. ನಾವು ಸಾಕಷ್ಟು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೀವಿ, ಗೊತ್ತಾಗ್ತಿಲ್ವಾ? ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ, ರುದ್ರಯ್ಯ ಮುಡಿಯೋದ್ರೆ ಮಾತಾಡ್ತೀನಿ ಸರ್. ರುದ್ರಯ್ಯ ಅವರೇ ನಮಸ್ತೆ, ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್, ಪ್ರಮೋಷನ್ ಆಗಿದಲ್ಲ ನಿಮಗೆ ಒಳ್ಳೇದಾಗ್ಲಿ. ಆಕಾಶವಾಣಿ ಎಲ್ಲಾ ಅಫೀಷಿಯಲ್ಗೂ ಕೆಳಗರಿಗೂ ಕೃಷಿ ಮಾಡಂತ ಎಲ್ಲಾ ರೈತರಿಗೂ ಶುಭಾಶಯಗಳು, ಹೊಸ ವರ್ಷ ಶುಭಾಶಯಗಳು. ನಿಮ್ಗೂ ಕೂಡ ಶುಭಾಶಯಗಳು. ಈ 2026ನೇ ವರ್ಷ ಚೆನ್ನಾಗಿ ಆಗ್ಲಿ ನಿಮ್ಗೆ. ಆಗುತ್ತೆ ಸರ್, ಆಗುತ್ತೆ. ಈಗ ಪ್ರಶ್ನೆ ಕೇಳೋಣ. ಅದು ಕಡಲೆಕಾಳು ಅಂತ. ಕಡಲೆಕಾಳು ಅಲ್ವಲ್ಲ? ಹೌದಾ, ಕೇಳಿಸ್ಕೊಂಡೆ ಕಾರ್ಯಕ್ರಮದಲ್ಲಿ. ಈಗ ತುಂಬಾ ಜನ ಇದಕ್ಕೆ ಉತ್ತರ ಹೇಳಲಿಲ್ಲ, ದ್ವಿದಳ ಧಾನ್ಯ ಅಲ್ಲೋದು. ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಹೇಳಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಲಾಗುತ್ತೆ. ಆಗ್ಬೋದಾ? ಆಯ್ತು, ಆಗ್ಬೋದು. ಉತ್ತರ ಹೇಳ್ಬಿಡಿ ಸರ್ ಇದಕ್ಕೆ, ಯಾಕಂದ್ರೆ ತುಂಬಾ ಜನಕ್ಕೆ ಕಷ್ಟ ಆಗ್ತದೆ ಹೇಳಲಿಕ್ಕೆ ಆಗ್ತಿಲ್ಲ. ಇದು ದ್ವಿದಳ ವಾರ್ಷಿಕ ಮೇವಿನ ಬೆಳೆ, ಬಹಳ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿರತಕ್ಕಂತ ಮೇವಿನ ಬೆಳೆ. ಇದು ಕುದುರೆ ಮೆಂತೆ, ಕುದುರೆ ಮಸಾಲೆ ಅಥವಾ ಕುದುರೆ ಮೆಂತೆ ಅಂತ ಕರಿತೇವೆ ಇದನ್ನ. ಕೇಳಿದ್ರಲ್ವಾ, ಇದನ್ನ ಮೇವು ಬೆಳೆಗಳ ರಾಣಿ ಅಂತ ಕರಿತೇವೆ ನಾವು. ಮತ್ತೊಂದು ಪ್ರಶ್ನೆ ತಮಗೆ, ಈ ಜಾನುವಾರುಗಳಲ್ಲಿ ಮಲೇರಿಯಾ ರೀತಿಯ ರೋಗಗಳು ಯಾವುದರಿಂದ ಹರಡುತ್ತವೆ? ಮಲೇರಿಯಾ ರೋಗ, ಮಲೇರಿಯಾದಲ್ಲಿ ಬೇರೆ ಬೇರೆ ತರದ್ ಬರುತ್ತೆ ಅದರಲ್ಲಿ ಜಾನುವಾರುಗಳಿಗೆ. ಅದು ಯಾವ್ದ್ರಿಂದ ಹರಡುತ್ತೆ, ಯಾವ್ದ್ರಿಂದ ಬರುತ್ತೆ? ಅದು ಮಾಹಿತಿ ಇಲ್ಲ ಸರ್. ಮಾಹಿತಿ ಇಲ್ವಾ? ಸಾಮಾನ್ಯವಾಗಿ ಹಸುಗಳಿಗೆ ಬಾಧಿಸ್ತಕ್ಕಂಥದ್ದು ಏನು? ಇದು ಕಾಲು ಚಿತ್ತ ರೋಗ ಸರ್. ಅವುಗಳ ಮೈ ಮೇಲೆ ಇರ್ತಕ್ಕಂಥವು. ಇರ್ಲಿ, ಆಯ್ತು, ನಾವು ಮುಂದಿನ ಕರೆಗೆ ಹೋಗ್ತೀವಿ. ರುದ್ರಯ್ಯ ಅವರೇ, ಮುಂದಿನ ಕರೆಯನ್ನು ಯಾರು ಮಾಡಿದ್ರು ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ದಯಾನಂದ ಅಂತ, ಮುದ್ನಳ್ಳಿ. ದಯಾನಂದ, ಯಾವ ಮುದ್ನಳ್ಳಿ? ಅರ್ಕೋಡ್ ತಾಲೂಕ್ ಕಸೋಬಳಿ. ಅರ್ಕಲಗುಡ್ಡಿಂದ ತುಂಬಾ ಜನ ಕರೆ ಮಾಡಿದ್ರಿ ಇವತ್ತು. ವಿಜಯಕುಮಾರ್ ಸರ್. ಮಧುಸೂದನ್ ನನ್ ಮಾತಾಡೋದು. ನಾವು ದಯಾನಂದ ಸಂತೆ ಕಂಠ ಸುಂಕ. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ದಯಾನಂದ ಅವ್ರು ಚೆನ್ನಾಗಿದ್ದೀರಾ? ಸರ್, ಚೆನ್ನಾಗಿದ್ದೀನಿ ಸರ್. ಬಾರಿ ವರ್ಷ ಆಯ್ತು ನಿಮ್ಮನ್ನು ನೋಡಿದೆ. ಅದೆಲ್ಲ ಇದ ಸಿಕ್ಕಿದ ಲೋಕಣ್ಣ ನಾವೆಲ್ಲ. ಹೌದು ಸರ್. ಆರಾಮಿದ್ದೀನಿ ಸರ್. ಆರಾಮಿದ್ದೀನಿ. ಹೇಳಿ ಸರ್, ಪ್ರಶ್ನೆ ಕೇಳೋಣ ನಿಮ್ಗೆ. ಕೇಳಿ ಸರ್. ದಯಾನಂದ ಅವರೇ, ಜಾನುವಾರುಗಳಲ್ಲಿ ಮಲೇರಿಯಾ ರೀತಿಯ ರೋಗ ಯಾವುದ್ರಿಂದ ಹರಡುತ್ತದೆ? ಮಲೇರಿಯಾ ರೋಗ ಸರ್, ಸೊಳ್ಳೆ. ಸೊಳ್ಳೆ ಸೊಳ್ಳೆ ಮನುಷ್ಯರಲ್ಲಿ. ಸೊಳ್ಳೆ ಮನುಷ್ಯರಲ್ಲಿ. ಸೊಳ್ಳೆ ಮನುಷ್ಯನ ಜಾನುವಾರುಗಳಿಗ? ಜಾನುವಾರುಗಳಲ್ಲಿ ಯಾವ್ದ್ರಲ್ಲಿ ಬರುತ್ತೆ? ಸೊಳ್ಳೆ ರೀತಿಯ ಪರೋಪಜೀವಿನೇ ಅದೂನು. ಓ, ಗೊತ್ತಿಲ್ಲ ಸರ್. ಸಾಮಾನ್ಯವಾಗಿ ಹಸುಗಳ ಮೈ ಮೇಲೆ ಏನೇನು ಇರುತ್ತೆ? ನೊಣ. ಆಮೇಲೆ ನೊಣ ಇರ್ತದೆ ಸರ್. ಸೊಳ್ಳೆ. ಸೊಳ್ಳೆಗಳು ಇರ್ತವೆ. ಆಮೇಲೆ ಕೊಟ್ಟಿಗೆ ಸಂಧಿಗಳಲ್ಲೆಲ್ಲ ಜಿಗಿನಿ ಅಂತ ಬರ್ತದೆ ಸರ್. ಅದು ನೋಡಿ, ಕಿವಿ ಒಳಗೆಲ್ಲ ಸೇರ್ಕೊಂಡಿರ್ತವೆ. ಉಣ್ಣಿ ಸರ್. ಉಣ್ಣೆಯಿಂದ ಮಲೇರಿಯಾ ರೋಗ ಬರುತ್ತೆ ಹಸುಗಳಲ್ಲಿ. ಓಕೆ ಸರ್. ದಯಾನಂದ ಅವರೇ, ಓಕೆ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ. ಹಲೋ, ಹೇಳಿ ಸರ್. ಹೇಳಿ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀವಿ. ಇನ್ನೆರಡು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನೀವು ವಿಜೇತರಾಗ್ತೀರಿ. ದಯಾನಂದ ಅವರೇ, ಈಗ ನಿಮ್ ಪ್ರಶ್ನೆ, ಹಸುಗಳಲ್ಲಿ ಕಂಡು ಬರ್ತಕ್ಕಂತ ಈ ಮಲೇರಿಯಾ ರೀತಿ ರೋಗಗಳು ಯಾವುವು? ಮಲೇರಿಯಾ ಅಂದ್ರೆ ನಮ್ಮ ಮನುಷ್ಯರಲ್ಲಿ, ಆದ್ರೆ ಮಲೇರಿಯಾ ರೀತಿ ಇರ್ತಕ್ಕಂತ ಲಕ್ಷಣಗಳೇ ನಮ್ಮ ಜಾನುವಾರುಗಳಲ್ಲೂ ಬರುತ್ತೆ. ಆ ಕಾಯಿಲೆಗಳ ಹೆಸರೇನು? ಮಲೇರಿಯಾ ರೀತಿ ರೋಗ, ಗಂಟ್ಲು ರೋಗ ಬರೋದು ಸರ್. ಅಲ್ಲ, ಮಲೇರಿಯಾ ರೀತಿ ರೋಗ ಜಾನುವಾರುಗಳಲ್ಲೂ ಆಗುತ್ತೆ, ಅವುಗಳ ಹೆಸರೇನು? ಮಲೇರಿಯಾ ತರದ್ದು ಬೇರೆ ಬೇರೆ ಬೇರೆ ಬೇರೆ ರೋಗಗಳಿದಾವೆ ದಯಾನಂದ. ಚರ್ಮದ ಮೇಲೆ ಚರ್ಮದ ಗಂಟು. ಅಲ್ಲ ಅಲ್ಲ ಅಲ್ಲ, ಅದು ಮಲೇರಿಯಾದ್ದು ಅವ್ರು ಹೇಳ್ತಿರೋದು. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದಾವೆ ನೋಡಿ. ಮಲೇರಿಯಾ ರೋಗ ಅಂದ್ರೆ ಮನುಷ್ಯರಲ್ಲಿ ರಕ್ತ ಕಣಗಳ ಒಳಗೆ ರಕ್ತದಲ್ಲಿ ಆ ವೈರಾಣು, ಆ ಒಂದು ಕ್ರಿಮಿಗಳು ಅಥವಾ ಜೀವಿಗಳು ಸೇರ್ಕೊಂಡು ಮಾಡುವಂತಹ ರೋಗ. ಅದೇ ರೀತಿ ಜಾನುವಾರುಗಳಲ್ಲೂ ರಕ್ತದಲ್ಲಿ ಸೇರಿ, ರಕ್ತ ಕಣಗಳ ಒಳಗೆ ಅಥವಾ ರಕ್ತದಲ್ಲಿ ಸೇರಿ ಈ ಕಾಯಿಲೆಗಳನ್ನ ಮಲೇರಿಯಾ ರೀತಿ ಲಕ್ಷಣಗಳೇ ಬರುತ್ತೆ. ಜ್ವರ ಬರ್ಬೋದು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಆ ತರದ್ದೆಲ್ಲ. ಗೊತ್ತಾಗ್ತಿಲ್ವಾ ದಯಾನಂದ? ಗೊತ್ತಿಲ್ಲ ಸರ್. ಆಯ್ತು, ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬರ್ತೀನಿ, ನೀವು ಫೋನ್ ಮಾಡ್ತಾ ಇರಿ. ಆಕಾಶ, ಧನ್ಯವಾದ. ಸರ್, ಒಂದು ಪ್ರಶ್ನೆ ನಾನಿವತ್ತು ಕೇಳಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಮೊಟ್ಟೆ ಮೇಲೆ ಬಂದಿರೋ ಅಂತ ಅಪವಾದದ ಬಗ್ಗೆ ತಾವು ಏನ್ ಹೇಳ್ತೀರಿ? ಮೊಟ್ಟೆ ಬಹಳ ಸುರಕ್ಷಿತವಾದಂತಹ ಹೋಲ್ಸಮ್ ಫುಡ್ ಅಂತ ಹೇಳ್ತೀವಿ ಸರ್, ಅದು ಬಹಳ ಸುರಕ್ಷಿತವಾದಂತಹ ಒಂದು ಪ್ರಾಣಿಜನ್ಯ ಆಹಾರ. ಅದರಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಈಗ ಪ್ರಾಣಿಜನ್ಯ ಆಹಾರಗಳಲ್ಲಿ ಹಾಲಿರ್ಬೋದು, ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು, ನಿಮಗೆ ಗೊತ್ತಿದೆ, ಕೋಳಿ ರೋಗ, ಕೋಳಿ ಜ್ವರ, ಹಕ್ಕಿ ಜ್ವರ ಬಂದ ತಕ್ಷಣ ಕೋಳಿ ತಿನ್ನೋದು ನಿಲ್ಸ್ಬಿಡೋದು, ಮತ್ತೆ ಮಾಂಸದಿಂದ ಇನ್ನೇನೋ ಕಾಯಿಲೆ ಆಯ್ತು ಅಂತ ನಿಲ್ಸ್ಬಿಡೋದು, ಈ ತರದೆಲ್ಲ ಬರ್ತಾ ಇರ್ತವೆ. ಆದ್ರೆ ಪ್ರಸ್ತುತ ಇರುವಂತ ಅವಧಿನಲ್ಲಿ ಈಗ ಇದರ ವಿವಾದ ಏತಕ್ಕಾಯ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರಯೋಗಾಲಯದಲ್ಲಿ ಯಾವುದೋ ಒಂದು ಫಾರಂನ ಸಂಬಂಧಿಸಿದ ಮೊಟ್ಟೆಯನ್ನ ಪರೀಕ್ಷೆ ಮಾಡುವಾಗ ಯಾವುದೋ ಒಂದು ಅಂಶ ಪತ್ತೆ ಆಗಿದೆ. ಇದು ರ್ಯಾಂಡಮ್ ಆಗಿ ಬಿಲಿಯನ್ ಗಟ್ಟಲೆ ಮೊಟ್ಟೆ ಉತ್ಪಾದನೆ ಮಾಡ್ತಿದ್ವಿ ನಾವು, ಅದರಲ್ಲಿ ಯಾವುದೋ ಒಂದು ಫಾರ್ಮ್ನಲ್ಲಿ ಏನೋ ಒಂದು ಆಯ್ದ ತಕ್ಷಣ ಅದು ಪ್ರಚಲಿತವಾಗಿರ್ತಕ್ಕಂಥ ಎಲ್ಲಾ ಮೊಟ್ಟೆಗೂ ಅನ್ವಯಿಸ್ತದೆ ಅನ್ನೋದು ಸುಳ್ಳು ಸರ್. ಹಾಗಾಗಿ ನಾವು ಪಶುವೈದ್ಯರಾಗಿ ಪ್ರಾಣಿಗಳ ರಕ್ಷಕರಾಗಿ ನಾವು ಹೇಳೋದೇನು ಅಂತ ಹೇಳಿದ್ರೆ, ಪ್ರಾಣಿಜನ್ಯ ಆಹಾರಗಳು ಅಥವಾ ಮೊಟ್ಟೆ ಏನಿದೆ ಅದು ಒಂದು ಬಹಳ ಸುರಕ್ಷಿತವಾದಂಥ ಆಹಾರ, ಯಾವುದೇ ತೊಂದರೆ ಇಲ್ಲದಂತೆ ಎಲ್ಲ ವಯೋಮಾನದ ಎಲ್ಲ ಜನರು ಸೇವಿಸತಕ್ಕಂಥ ಆಹಾರ, ಅದನ್ನ ಯಾವುದೇ ವಿವಾದವನ್ನು ತಲೆಗೆ ಹಾಕೋಬಾರದು, ಅದು ಒಂದು ಸುರಕ್ಷಿತ ಆಹಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಸುರಕ್ಷಿತವಾದಂತಹ ಆಹಾರ, ಯಾವುದೇ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರೋಟೀನ್ ಅಂತ ಮಾತಾಡ್ತೀವಿ, ಮತ್ತೆ ಕಲಬೆರಕೆಯನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಒಂದು ಆಹಾರ, ಮತ್ತೆ ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನು ಕೂಡ ಒದಗಿಸಿಕೊಡುತ್ತೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಯಾವುದೇ ಕಲಬೆರಕೆ ಇಲ್ಲದ ಹಾಗೆ ಅದು ತಲುಪ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಏನೇ ಅಪವಾದಗಳಿದ್ರು ಕೂಡ ಅವೆಲ್ಲ ಅಪವಾದ ಅಷ್ಟೇ, ಅಪವಾದ ಅದು ನೈಜ ಅಲ್ಲ.